ಪ್ರತಿಕ್ರಿಯಿಸಲು ಸಮಯ ಸಿಕ್ತಿತ್ತು. ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಆತ್ಮೀಯ ಕೆಲವರೆ, ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೊಕ್ಕೋ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬಾಗಲಕೋಟೆಯ ಔಷಧಿ ಸುಗಂಧ ದ್ರವ್ಯ ಬೆಳೆಗಳು, ಪ್ಲಾಂಟಿನೇಷನ್ ಹಾಗೂ ಸಾಂಬಾರು ಬೆಳೆಗಳ ವಿಭಾಗದ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ವಿಜಯ್ ಕುಮಾರ್ ನಾರಾಯಣ್ಪುರ್ ಅವರಿಂದ ಮಾಹಿತಿ. ತಜ್ಞ ವಾಣಿ. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೊಕ್ಕೋ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬಾಗಲಕೋಟೆಯ ಔಷಧಿ ಸುಗಂಧ ದ್ರವ್ಯ ಬೆಳೆಗಳು, ಪ್ಲಾಂಟೇಷನ್ ಹಾಗೂ ಸಾಂಬಾರು ಬೆಳೆಗಳ ವಿಭಾಗದ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ವಿಜಯಕುಮಾರ್ ನಾರಾಯಣ್ಪುರ್ ಅವರಿಂದ ಮಾಹಿತಿ. ನಮಸ್ಕಾರ, ನಾನು ಡಾಕ್ಟರ್ ವಿಜಯಕುಮಾರ್ ಬಿ ನಾರಾಯಣ್ಪುರ್, ಸಹ ಪ್ರಾಧ್ಯಾಪಕ, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬಾಗಲಕೋಟೆಯಿಂದ ಮಾತನಾಡ್ತಾ ಇರೋದು. ಈಗ ಹಲವಾರು ಹೊಸ ಹೊಸ ಬೆಳೆಗಳು ಪರಿಚಯ ಆಗ್ತದೆ. ಅದೇ ಥರ ನಮ್ಮ ಭಾಗಕ್ಕೆ, ಅಂದರೆ ಉತ್ತರ ಕರ್ನಾಟಕ ಭಾಗಕ್ಕೆ ಈಗ ಮತ್ತೊಂದು ಹೊಸ ಬೆಳೆ ಅಂತಂದರೆ ಕೊಕ್ಕೋ. ಕೊಕ್ಕೋ ಅಂದರೆ ಯಾವುದಕ್ಕೆ ಉಪಯೋಗ ಆಗ್ತದೆ ಅಂಥೇಳಿ ಮೊದಲನೇದಾಗಿ ನೋಡೋದಾದರೆ, ಈ ಎಲ್ಲ ಚಾಕ್ಲೇಟ್ಗಳನ್ನು ತಯಾರು ಮಾಡಬೇಕಂದ್ರೆ, ಚಾಕ್ಲೇಟಲ್ಲಿ ಹಲವು ಬಗೆ ಇರ್ತದೆ, ಆದರೆ ಕೆಲವು ಕಂಪನಿಗಳ ಹೆಸರು ಹೇಳಲಿಕ್ಕಾಗೋದಿಲ್ಲ ಇಲ್ಲಿ. ಆದರೆ ಚಾಕ್ಲೇಟಿಗೂ ಕ್ಯಾಂಡೀಸಿಗೂ ಟೋಫಿಗೂ ಭಾಳ ವ್ಯತ್ಯಾಸ ಇರ್ತದೆ. ಯಾವುದು ಬಾಯಿಯಲ್ಲಿ ಇಟ್ಟ ನಂತರ ಕರಗ್ತದೋ ಅದಕ್ಕೆ ಮಾತ್ರ ನಾವು ಚಾಕ್ಲೇಟ್ ಅಂತೀವಿ. ಅದರಲ್ಲೂ ಕೆಲವೊಂದು ಸಿಲ್ಕ್ ಚಾಕ್ಲೇಟ್ ಅಂತ ಬರ್ತದೆ, ಅದರಲ್ಲಿ ಇನ್ನೂ ಉತ್ತಮ ಕೋಕೋ ಬೀಜಗಳನ್ನು ಉಪಯೋಗ ಮಾಡಿರ್ತಾರೆ. ಅಂದರೆ ಕೋಕೋ ಬೀಜನೇ ಉಪಯೋಗ ಆಗಿರ್ತದ ಅಂಥೇಳಿ ಒಂದು ಪ್ರಶ್ನೆ ಬರ್ತದೆ. ಕೋಕೋ ಬೀಜ ಉಪಯೋಗ ಮಾಡೋದಿಲ್ಲ. ಆ್ಯಕ್ಚುಲಿ ಕೋಕೋದ ಒಂದು ಬೆಣ್ಣೆ ಉಪಯೋಗ ಮಾಡಿ ಈ ಒಂದು ಚಾಕ್ಲೇಟ್ಗಳನ್ನು ತಯಾರು ಮಾಡ್ತಾರೆ. ಕೋಕೋ ಬೆಣ್ಣೆ ಇದರಲ್ಲಿ ಪ್ರಮುಖವಾದ ಭಾಗ, ಅಂದರೆ ಉಪಯುಕ್ತ ಭಾಗ. ಈ ಬೆಣ್ಣೆಯನ್ನು ತೆಗೆದು ಚಾಕ್ಲೇಟ್ ತಯಾರು ಮಾಡಲಿಕ್ಕೆ ಉಪಯೋಗಿಸ್ತಾರೆ. ತಾವು ಮಾರುಕಟ್ಟೆಯಲ್ಲೂ ಕೂಡ ನೋಡಿರ್ತೀರ, ಹಲವಾರು ಕಾಸ್ಮೆಟಿಕ್ಗಳು, ಫೇಸ್ ಕ್ರೀಮ್ಸ್ ಆಗಿರ್ಬೋದು, ಲಿಪ್ಸ್ಟಿಕ್ಸ್ ಆಗಿರ್ಬೋದು, ಇಂಥ ಹಲವಾರು ಕಾಸ್ಮೆಟಿಕ್ಗಳಲ್ಲಿ, ಸೌಂದರ್ಯವರ್ಧಕಗಳಲ್ಲಿ ಕೋಕೋ ಬಟರ್ ಯುಕ್ತ ಅಂತ ಇರ್ತದೆ, ಅಥವಾ ಕೋಕೋ ಬಟರ್ ಕಾಸ್ಮೆಟಿಕ್ಸ್ ಇರ್ತದೆ. ಯಾಕೆ ಈ ಕೋಕೋ ಬಟರನ್ನೇ ಯೂಸ್ ಮಾಡ್ತಾರೆ? ಕೋಕೋ ಬಟರ್ ಅಂದರೆ ಕೋಕೋ ಬೆಣ್ಣೆ, ಇದನ್ನೇ ಯಾಕೆ ಯೂಸ್ ಮಾಡ್ತಾರೆ? ಬೇರೆ ಆಕಳು ಬೆಣ್ಣೆನೋ ಅಥವಾ ಎಮ್ಮೆ ಬೆಣ್ಣೆನೋ ಯಾಕೆ ಯೂಸ್ ಮಾಡೋದಿಲ್ಲ ಅಂತಂದರೆ, ಯಾವುದು ಮನುಷ್ಯನ ಒಂದು ಬಾಡಿ ಟೆಂಪರೇಚರಿಗೆ, ಉಷ್ಣತೆಗೆ ಕರಗ್ತದೋ ಆ ಬೆಣ್ಣೆ ಮಾತ್ರ ಉಪಯೋಗ ಮಾಡಿದಾಗ ಅತ್ಯುತ್ತಮ ಚಾಕ್ಲೇಟನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಪಂಚದಲ್ಲಿ ಮನುಷ್ಯನ ಶರೀರದ ತಾಪಮಾನಕ್ಕೆ ಕರಗುವಂಥ ಏಕೈಕ ಬೆಣ್ಣೆ ಅಂದರೆ ಅದು ಕೋಕೋ ಬೆಣ್ಣೆ. ಅದಕ್ಕಾಗಿ ಕೋಕೋಗೆ ಪರ್ಯಾಯವಾಗಿ ಚಾಕ್ಲೇಟ್ ತಯಾರು ಮಾಡಲಿಕ್ಕೆ ಬೇರೆ ಇನ್ನಾವುದನ್ನು ಕೂಡ ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ. ಆ ಒಂದು ಕಾರಣಕ್ಕಾಗಿ ಮಾತ್ರ ಕೋಕೋ ಬೆಣ್ಣೆಯಿಂದ ತಯಾರು ಮಾಡಿದ ಚಾಕ್ಲೇಟು ಅತ್ಯುತ್ತಮವಾಗಿರ್ತದೆ. ನಮ್ಮ ದೇಶದಲ್ಲಿ ಅಷ್ಟಾಗಿ ಚಾಕ್ಲೇಟ್ಗಳ ಮೇಲೆ ಅವಲಂಬನೆ ಕಡಿಮೆ, ಆದರೆ ಬೇರೆ ಬೇರೆ ಈಗ ಐರೋಪ್ಯ ರಾಷ್ಟ್ರಗಳು, ಅಮೇರಿಕಾ ದೇಶಗಳಲ್ಲಿ ಚಾಕ್ಲೇಟ್ ಪ್ರಮುಖವಾದ ಅವರಿಗೆ ಒಂದು ಸಿಹಿ ಪದಾರ್ಥ ಅಂತ ಹೇಳ್ಬೋದು. ಕೇವಲ ಚಾಕ್ಲೇಟ್ ಅಷ್ಟೇ ಅಲ್ಲದೆ ಕೋಕೋದಲ್ಲಿ ಹಲವಾರು ರೀತಿಯ ಕನ್ಫೆಕ್ಷನರಿಗಳನ್ನು, ಬೇಕರಿ ಪದಾರ್ಥಗಳನ್ನು ತಯಾರು ಮಾಡ್ತಾರೆ. ಹಾಟ್ ಕೋಕೋ ಆಗಿರ್ಬೋದು, ಕೋಲ್ಡ್ ಕೋಕೋ ಚಾಕ್ಲೇಟ್ಸ್ ಆಗಿರ್ಬೋದು, ಈ ರೀತಿ ಹಲವಾರು ಪದಾರ್ಥಗಳನ್ನು ತಯಾರು ಮಾಡ್ತಾರೆ. ಆಮೇಲೆ ಮೂಲತಃ ಈ ಬೆಳೆ ಏನಿದೆ ನಮ್ಮ ದೇಶದ್ದಲ್ಲ, ಇದು ಅಮೆಜಾನ್ ರಿವರ್ ಬೆಸಿನ್ ಅಂತ ಏನು ಹೇಳ್ತೀವಿ, ಅಮೆರಿಕದ ಅಮೆಜಾನ್ ನದಿಯ ಭಾಗದ ಬೆಳೆ, ಮೂಲತಃ ಅಲ್ಲಿ ಉಗಮ ಆಗಿದ್ದು. ನಂತರ ಈ ಬೆಳೆ ಆಫ್ರಿಕಾ ಖಂಡದಲ್ಲಿ ಹೆಚ್ಚಿನ ಒಂದು ಪ್ರಚಲಿತಿಯನ್ನು ಪಡೆದು ಅಲ್ಲಿ ಹೆಚ್ಚಿನ ಒಂದು ವಿಸ್ತಾರವನ್ನು ಹೊಂದಿದೆ, ಅಲ್ಲಿ ಹೆಚ್ಚು ಬೆಳೀತಾರೆ ಇದನ್ನು. ಮೂಲತಃ ಅಮೆರಿಕ ಆಗಿದ್ರೂ ಕೂಡ ಹೆಚ್ಚು ಬೆಳೀತಾ ಇರೋದು ಆಫ್ರಿಕಾದಲ್ಲಿ. ಆಮೇಲೆ ಇದರ ಹೆಚ್ಚು ಬಳಕೆ ಇರೋದು ಅಭಿವೃದ್ಧಿಶೀಲ ರಾಷ್ಟ್ರಗಳಾದ ಯುರೋಪ್ ದೇಶಗಳು. ಅದು ಅಲ್ಲದೆ ಆಫ್ರಿಕಾದ ಘಾನಾ, ನೈಜೀರಿಯಾ, ಐವರಿ ಕೋಸ್ಟು, ಬ್ರೆಜಿಲ್ಲು, ಕೆಮರೂನು, ಇಂಡೋನೇಷ್ಯಾ, ಈ ದೇಶಗಳು ಅಲ್ಲದೇನೆ ನಮ್ಮ ಈ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಅಂತ ಏನು ಹೇಳ್ತೇವೆ, ಇಂಡೋನೇಷ್ಯಾ, ಮಲೇಷಿಯಾ, ಪಪುನ್ಯೂಗಿನಿಯಾ, ಶ್ರೀಲಂಕಾ ಮತ್ತು ಭಾರತದಲ್ಲೂ ಕೂಡ ಈ ಬೆಳೆಯನ್ನು ನಾವು ಲಾಭದಾಯಕವಾಗಿ ಬೆಳೀಬಹುದು. ಈ ಬೆಳೆಯನ್ನು ಪ್ರಮುಖವಾಗಿ 1960ರಲ್ಲಿ ನಮ್ಮ ದೇಶಕ್ಕೆ ಪರಿಚಯಿಸಲಾಯಿತು. ಅದು ಕ್ಯಾಂಪ್ಕೋ ಮೂಲಕ ಈ ಬೆಳೆಯನ್ನು ಕೇರಳ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂದರೆ ಕಾಸರಗೋಡು ಮತ್ತು ಆಗಿನ ದಕ್ಷಿಣ ಕನ್ನಡ ಮಂಗಳೂರು ಉಡುಪಿ ಜಿಲ್ಲೆಗಳಲ್ಲಿ ಇದನ್ನು ಪರಿಚಯಿಸಲಾಯಿತು. ಮತ್ತೆ ಇದಕ್ಕೆ ಒಂದು ಉತ್ತಮವಾದ ದೊಡ್ಡ ಪ್ರಮಾಣದ ಬೇಡಿಕೆ ಕೂಡ ಇತ್ತು. 1980ರಲ್ಲಿ ಅತ್ಯುತ್ತಮ ಬೇಡಿಕೆ ಇತ್ತು, ಆಗಲೇ ಉತ್ತಮ ಧಾರಣೆ ಇತ್ತು. ನಂತರ ಇದನ್ನು ಅಡಿಕೆ ಮತ್ತು ತೆಂಗಿನ ತೋಟಗಳಲ್ಲಿ ಅಂತರ ಬೆಳೆಯಾಗಿ ಅಂದರೆ ಇಂಟರ್ ಕ್ರಾಪ್ ಆಗಿ ಬೆಳೆಯಲಿಕ್ಕೆ ಇದನ್ನು ಪ್ರಚೋದನೆ ಅಥವಾ ಪ್ರೋತ್ಸಾಹ ನೀಡಲಾಯಿತು. ಇದು ಅಲ್ಲದೆ ಈ ಬೆಳೆಯನ್ನು ನಾವು ಅಂತರ ಬೆಳೆಯಾಗಿ ತೆಂಗು, ಅಡಕೆ ಮತ್ತು ತಾಳೆ ಬೆಳೆಯಲ್ಲಿ ಬೆಳಿಬಹುದು. ಇದು ಅಲ್ಲದೆ ರಬ್ಬರಲ್ಲಿ ಬೆಳಿಬಹುದು, ಗೋಡಂಬಿಯಲ್ಲಿ ಬೆಳಿಬಹುದು. ಆದರೆ ಈಗ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಬೆಳೆ ಹೇಗೆ ಸೂಕ್ತ ಅಂತೇಳಿ ಒಂದು ಪ್ರಶ್ನೆ ಬರುತ್ತದೆ. ನಮ್ಮ ಕೇವಲ ಬಾಗಲಕೋಟೆ ಒಂದೇ ಜಿಲ್ಲೆಯನ್ನು ತಗೊಂಡ್ರೆ ಸುಮಾರು 1400 ಹೆಕ್ಟೇರ್ ಪ್ರದೇಶದಲ್ಲಿ ತಾಳೆ ಬೆಳೆ ಇದೆ. ಆ 1400 ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು 800 ಹೆಕ್ಟೇರ್ ಪ್ರದೇಶ 5 ವರ್ಷ ಮೇಲ್ಪಟ್ಟಿದ್ದಿದೆ, 5 ವರ್ಷ ತಾಳೆ ಬೆಳೆ ಇದೆ. ಒಟ್ಟು ಈ ಒಂದು ನಾವು ತಾಳೆ ಬೆಳೆಯ ಗಮನದಲ್ಲಿ ಇಟ್ಕೊಂಡ್ರೆ ಅದರಲ್ಲಿ ಅಂತರ ಬೆಳೆಯಾಗಿ ಬೆಳೀಲಿಕ್ಕೆ ಸೂಕ್ತವಾದ ಬೆಳೆ ನಮ್ಮ ರೈತರಿಗೆ ಗೊತ್ತಿಲ್ಲ. ಆ ಒಂದು ಕಾರಣಕ್ಕೆ ಈ ಅಂತರ ಬೆಳೆಯಾಗಿ ಬೆಳೀಲಿಕ್ಕೆ ತಾಳೆಯಲ್ಲಿ ಕೋಕೋ ಬೆಳೆಯನ್ನ ಬೆಳಿಬಹುದು ಮತ್ತೆ ಲಾಭದಾಯಕವಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಈಗಾಗಲೇ ಹೇಳಿದಾಗೆ ಕೋಕೋವನ್ನ ಒಂದು ಚಾಕ್ಲೇಟ್, ಕನ್ಫೆಕ್ಷನರಿ, ಕಾಸ್ಮೆಟಿಕ್ಸ್ ಅಲ್ಲಿ ಬಳಸ್ತಾರೆ. ಇನ್ನು ಇದು ಅಲ್ಲದೆ ಏನೇನು ಉಪಯೋಗ ಆಗ್ತದೆ ಅಂತಂದ್ರೆ ಈ ಒಂದು ಕ್ಯಾಟಲ್ ಫೀಡ್ ಅಲ್ಲೂ ಕೂಡ ಹಸ್ಕ್ ಯೂಸ್ ಆಗ್ತದೆ. ತಾಳೆ ಬೆಳೆಯಲ್ಲಿ ಇದನ್ನು ಬೆಳೆದಾಗ ಕನಿಷ್ಠ ಪಕ್ಷ ಒಂದು 5-10 ಕಿಲೋ ನಮ್ಮ ಒಣಗಿದ ಎಲೆಗಳು, ಅದಕ್ಕೆ ನಾವು ಯಾವಾಗ ಯಾವಾಗ ಈ ಟ್ರೈನಿಂಗ್ ಮತ್ತೆ ಪ್ರೂನಿಂಗ್ ಮಾಡ್ತೇವಲ್ಲ ಅಷ್ಟೊಂದು ಎಲೆ ಉದುರುತ್ತದೆ. ಆ ಒಂದು ಕಾರಣಕ್ಕೆ ನಾವು ತಾಳೆ ಬೆಳೆಯಲ್ಲಿ ಇದನ್ನು ಬೆಳೆದಾಗ ಯಾವುದೇ ಒಂದು ಸಾವಯವ ಪದಾರ್ಥ ಹಾಕೋ ಪ್ರಮೇಯ ಬರೋದಿಲ್ಲ. ಅಷ್ಟೊಂದು ಬಯೋಮಾಸ್ ಅಥವಾ ಸಾವಯವ ಪದಾರ್ಥ ಬೆಳೆಗಳಿಗೆ ಸಿಗ್ತದೆ. ಇದನ್ನ ಮಿಶ್ರ ಬೆಳೆಯಾಗೇ ಬೆಳಿಬೇಕು. ಯಾಕೆ ಬೆಳಿಬೇಕು ಮಿಶ್ರ ಬೆಳೆಯಾಗಿ ಅಂತಂದ್ರೆ ಸಣ್ಣ ಮತ್ತು ಮಧ್ಯಮ ಹಿಡುವಳಿದಾರರು ಇರ್ತಾರೆ, ಅವರಿಗೆ ದೊಡ್ಡ ಬೆಳೆಗಳನ್ನು ಬೆಳಿಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈಗ ತಾಳೆ ಬೆಳೆಯನ್ನು ನಮ್ಮ ಬಾಗಲಕೋಟೆಯಲ್ಲಿ ತಗೊಂಡ್ರೆ ಗರಿಷ್ಠ ಆದರೆ 1-4 ಹೆಕ್ಟರ್ ಪ್ರದೇಶದಲ್ಲಿ ಒಬ್ಬ ರೈತ ಹಾಕಿರ್ತಾನೆ. ಕನಿಷ್ಠ ಅಂದರೆ 1 ಎಕರೆ 1/2 ಎಕರೆ ತಾಳೆ ಬೆಳೆಯನ್ನು ಹಾಕಿದವರು ಇರ್ತಾರೆ. ಅವರಿಗೆ ಲಾಭದಾಯಕ ಆಗಬೇಕು ಅಂತಂದರೆ ಅದರಲ್ಲಿ ಏನು ಬೆಳೆ ಬೆಳಿಬೇಕು ಅಂತಂದರೆ ಈಗ ಬೇರೆ ಮಲೆನಾಡಲ್ಲಿ ಆದರೆ ಅಡಿಕೆ ತೆಂಗುಗಳಲ್ಲಿ ಮಲೆನಾಡು ಕರಾವಳಿಯಲ್ಲಿ ಆದರೆ ಬೇರೆ ಬೇರೆ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಇದೆ. ಆದರೆ ನಮ್ಮ ಬಯಲು ಪ್ರದೇಶದಲ್ಲಿ ಎಲ್ಲಿ ನೀರಾವರಿ ಅನುಕೂಲ ಇದೆ ಅಲ್ಲಿ ತಾಳೆ ಬೆಳೆಯನ್ನು ಬೆಳೀತಿರ್ತಾರೆ. ತಾಳೆ ಬೆಳೆಗೆ ಬಿಡ್ತಕ್ಕಂಥ ನೀರು ಮತ್ತು ಅಲ್ಲಿರುವ ನೆರಳು ಅದನ್ನೇ ಅವಲಂಬಿಸ್ಕೊಂಡು ಕೋಕೋ ಬೆಳೀತದೆ. ಇದಕ್ಕೆ ಯಾವುದೇ ಹೆಚ್ಚಿನ ಒಂದು ಕಾಳಜಿ ಮಾಡೋ ಅವಶ್ಯಕತೆ ಬರುವುದಿಲ್ಲ. ಈ ತಾಳೆ ಬೆಳೆ ನೆರಳಿನಲ್ಲಿ ಬರ್ತಕ್ಕಂಥ ಒಂದು ಬೆಳೆ. ಪ್ರತಿ ಒಂದು ಕೋಕೋ ಗಿಡದಿಂದ ಕನಿಷ್ಠ ಪಕ್ಷ 10-12 ಕಿಲೋಗ್ರಾಂನಷ್ಟು ತ್ಯಾಜ್ಯ ಬರ್ತದೆ. ಅಂದರೆ ಡ್ರೈ ಲೀಫು, ಸ್ಟೆಮ್ಮು ಇದೆಲ್ಲವೂ ಸೇರಿ ಒಂದು ಗಿಡದಿಂದ 10-12 ಕಿಲೋಗ್ರಾಂನಷ್ಟು ಬರ್ತದೆ. ಮತ್ತು ಈಗ ಪ್ರೆಸೆಂಟಾಗಿ ಇದರದ್ದು ರೇಟ್ ನೀವು ಕೇಳಿದ್ರೆ ಗಾಬರಿ ಆಗುವಂಥ ಒಂದು ಪ್ರಸಂಗ ಇದೆ. ಅಂದರೆ ಈ ಫ್ರೆಶ್ ಬೀನ್ಸ್ ಅಂತ ಹೇಳ್ತೀವಿ, ಈ ಕೋಕೋ ಕಾಯಿಯನ್ನು ಒಡೆದ ನಂತರ ಬರ್ತಕ್ಕಂಥ ಬೀನ್ಸು ಸುಮಾರು 200 ರೂಪಾಯಿ ಕೆ ಜಿ ಇದೆ. ಇದೇ ಒಂದು 2-3 ವರ್ಷದಿಂದ ಭಾಳ ಕಡಿಮೆ ಇತ್ತು, ಅದು 30-40 ರೂಪಾಯಿ ಇತ್ತು. ಇವತ್ತು ಒಂದು ಉತ್ತಮ ಧಾರಣೆ ಇದೆ. ಇದಕ್ಕೆ ಮೂಲ ಅಂತಂದ್ರೆ ಧಾರಣೆ ಉತ್ತಮ ಆಗಲಿಕ್ಕೆ ಕಾರಣ ಅಂತಂದ್ರೆ ಈಗ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಈ ಬೆಳೆಯನ್ನ ಸ್ವಲ್ಪ ನಿರ್ಲಕ್ಷ್ಯ ಮಾಡಿರೋದ್ರಿಂದ ಅಥವಾ ಅವರು ಬೇರೆ ಒಂದು ಆದಾಯದ ಮೂಲವನ್ನು ಹುಡುಕೊಂಡಿರೋದ್ರಿಂದ ಅಲ್ಲಿ ಬೆಳೆ ಕಡಿಮೆ ಆಗಿದೆ. ಅದಕ್ಕಾಗಿ ನಮ್ಮ ದೇಶದಲ್ಲಿ ಬೆಳೀಲಿಕ್ಕೆ ಒಂದು ಅವಕಾಶ ಇದೆ. ಬಾಗಲಕೋಟೆಯಲ್ಲಿ ಅದರಲ್ಲೂ ಕೂಡ ತಾಳೆ ಬೆಳೆದವರು ಅಥವಾ ಬೇರೆ ಬೆಳೆಗಳು ಇದ್ದು ಅದರಲ್ಲಿ ನೆರಳಿದ್ರೆ ಅಲ್ಲಿ ಯಾವ ಬೆಳೆ ಬೆಳಿಬೇಕು ಅನ್ನೋದೊಂದು ಸಮಸ್ಯೆ ಇರ್ತದೆ. ಅವಾಗ ಈ ಕೋಕೋ ಬೆಳೆ ಅತ್ಯುತ್ತಮವಾದ ಒಂದು ಪರ್ಯಾಯ ಬೆಳೆ ಅಂತೇಳಿ ಹೇಳಬಹುದು. ಆಮೇಲೆ ಈ ಕೋಕೋ ಬೆಳೆಯನ್ನು ನಾವು ಹಾಕಿದಾಗ 2-3 ವರ್ಷಗಳಲ್ಲಿ ಆ ಭೂಮಿಯ ಫಲವತ್ತತೆ ಸಂಪೂರ್ಣ ಬದಲಾವಣೆಗೊಳ್ಳುತ್ತದೆ. ಯಾಕೆಂದರೆ ಪ್ರತಿ ಗಿಡದಿಂದ 10-12 ಕೆಜಿ ತ್ಯಾಜ್ಯ ಬರೋದ್ರಿಂದ ಆ ಮಣ್ಣಿನ ಒಂದು ಗುಣಧರ್ಮ ಬೇಗನೆ 1-3 ವರ್ಷದಲ್ಲಿ ಬದಲಾವಣೆ ಆಗ್ತದೆ. ಆಮೇಲೆ ಅಂತರ ಬೆಳೆಯಾಗಿ ಇದನ್ನು ಬೆಳೆಯೋದ್ರಿಂದ ಕಳೆ ನಿಯಂತ್ರಣ ಮಾಡಬಹುದು. ಭೂಮಿಯಲ್ಲಿರ್ತಕ್ಕಂಥ ಕೆಲವೊಂದು ವಿಷ ಅಂದರೆ ಅಲ್ಯೂಮಿನಿಯಂ ಟಾಕ್ಸೈಡ್ಸ್ ಏನಿರ್ತದೆ ಅದನ್ನು ಕೂಡ ಈ ಕೋಕೋ ಬೆಳೆ ಹೀರ್ಕೊಳ್ತದೆ. ಅದಕ್ಕಾಗಿ ಈ ಅಲ್ಯೂಮಿನಿಯಂ ಟಾಕ್ಸಿಸಿಟಿ ಎಲ್ಲಿರ್ತದೋ ಅಲ್ಲಿ ಕೋಕೋ ಬೆಳೆಯನ್ನು ಹಾಕಿ ಈ ಅಲ್ಯೂಮಿನಿಯಂ ಟಾಕ್ಸಿಸಿಟಿಯನ್ನು ತೆಗಿತಾರೆ. ಅದೇ ರೀತಿ ಇಲ್ಲೂ ಕೂಡ ಯಾವುದಾದ್ರೂ ನಮಗೆ ವಿಷ ಅಂತ ಅನಿಸಿದ್ರೆ ಅಲ್ಲಿ ಕೋಕೋ ಬೆಳೆಯನ್ನು ಹಾಕಿ ನಾವು ಟಾಕ್ಸಿಕ್ ಎಲಿಮೆಂಟ್ಸನ್ನು ತೆಗಿಲಿಕ್ಕೆ ಸಾಧ್ಯ ಇದೆ. ಮತ್ತು ನಿರಂತರವಾಗಿ ಗ್ರೌಂಡ್ ಕವರ್ ಇರೋದರಿಂದ ನೆಲ ಸಂಪೂರ್ಣವಾಗಿ ನೆರಳಿನಿಂದ ಆವರಿಸಿಕೊಂಡೋದ್ರಿಂದ ತೇವಾಂಶ ಯಾವಾಗಲೂ ಕಾಪಾಡಿಕೊಳ್ಳುತ್ತದೆ. ಕೋಕೋ ಸಿಪ್ಪೆ ಏನಿದೆ ಬೀಜ ಚಾಕ್ಲೇಟ್ಗೆ ಉಪಯೋಗ ಆಗ್ತದೆ. ಸಿಪ್ಪೆಯನ್ನು ಏನು ಮಾಡ್ತಾರೆ ಪಶು ಆಹಾರವಾಗಿ ಬೆಳೆಸ್ತಾರೆ. ಇದನ್ನು ನಿಯಮಿತವಾಗಿ ಉಪಯೋಗಿಸಬೇಕು. ಮತ್ತು ಇದನ್ನು ಕೂಡ ನಾವು ಗಿಡಗಳಿಗೆ ಸಾವಯವ ಗೊಬ್ಬರವಾಗಿ ಕೂಡ ಬೆಳೆಸಬಹುದು. ಇದು ಅಲ್ಲದೆ ಈ ಕೋಕೋ ಬೆಳೆಯನ್ನು ಬೆಳೆಯೋದ್ರಿಂದ ನಮ್ಮ ವಿದೇಶ ವಿನಿಮಯ ಹೆಚ್ಚಾಗ್ತದೆ. ಯಾಕಂದರೆ ಚಾಕ್ಲೇಟ್ ಬೇಡಿಕೆ ಇರೋದು ನಮ್ಮ ದೇಶದಕ್ಕಿಂತಲೂ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಯುರೋಪ್, ಜಪಾನ್, ಜರ್ಮನಿ, ಫ್ರಾನ್ಸ್ ಅಂಥ ದೇಶಗಳಲ್ಲಿ ಹೆಚ್ಚಿನ ಚಾಕ್ಲೇಟ್ ಅಂದರೆ ಪ್ರತಿ ವರ್ಷ ಪ್ರತಿಯೊಬ್ಬ ಮನುಷ್ಯ ಸುಮಾರು 25-30 ಕೆಜಿಯಷ್ಟು ಚಾಕ್ಲೇಟ್ ತಿಂತಾರಲ್ಲಿ. ಆ ಒಂದು ದಿಶೆಯಲ್ಲಿ ಇದರಿಂದ ಹೆಚ್ಚಿನ ಒಂದು ನಮ್ಮ ಒಂದು ಫಾರಿನ್ ಎಕ್ಸ್ಚೇಂಜ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆ ಒಂದು ದಿಶೆಯಲ್ಲಿ ತಾಳೆ ಬೆಳೆ ಅಥವಾ ನೆರಳಿರತಕ್ಕಂಥ ಪ್ರದೇಶದಲ್ಲಿ ಮತ್ತು ನೀರು ನಿರಂತರವಾಗಿ ಇರತಕ್ಕಂಥ ಪ್ರದೇಶದಲ್ಲಿ ನಮ್ಮ ಭಾಗಗಳಲ್ಲಿ ಇದನ್ನು ಬೆಳೆಯಲಿಕ್ಕೆ ಸಾಧ್ಯ ಇದೆ. ಆದರೆ ನಾವು ಇದನ್ನು ಈಗ ಒಂದು ಸಾಂಪ್ರದಾಯಿಕವಾಗಿ ನೋಡೋದಾದರೆ ಸುಮಾರು 1,200-3,000 ಮಿಲಿಮೀಟರ್ ಮಳೆ ಇರತಕ್ಕಂಥ ಪ್ರದೇಶಗಳಲ್ಲಿ ಮಾತ್ರ ಬೆಳಿಬೇಕು ಇದನ್ನು. ಅಂದರೆ ಎಲ್ಲಿ ಹೆಚ್ಚು ಮಳೆ ಆಗ್ತದೋ ಅಲ್ಲಿ ಮಾತ್ರ ಬೆಳಿಬೇಕು. ಆದರೆ ಈಗ ಬದಲಾವಣೆಯಾದ ವಾತಾವರಣದಲ್ಲಿ ಮತ್ತು ಅನುಕೂಲತೆ ನೀರಿನ ಒಂದು ಲಭ್ಯತೆ ಇರೋದರಿಂದ ಕಮಾಂಡ್ ಏರಿಯಾ ಈಗ ನಮ್ಮ ಕೃಷ್ಣಾ ಇದೆ, ಘಟಪ್ರಭಾ ಇದೆ, ಈ ಒಂದು ಎಲ್ಲ ನೀರಿನ ಸೌಲಭ್ಯ ಇರೋದರಿಂದ ತಾಳೆ ಬೆಳೆ ಬಂದಿದೆ. ಆ ತಾಳೆ ಬೆಳೆಯಲ್ಲಿ ಇದನ್ನು ಬೆಳೀಲಿಕ್ಕೆ ಸಾಧ್ಯ ಇದೆ. ತಾಳೆ ಬೆಳೆಯಲ್ಲಿ ಎಷ್ಟು ತೇವಾಂಶ ಹೇಗೆ ಅಂತಂದರೆ ಒಂದು ರೂಮ್ ಟೆಂಪರೇಚರ್ ಹೇಗಿರ್ತದೋ ಸುಮಾರು 25°C ಟೆಂಪರೇಚರ್ ಇರ್ತದೆ. ಆ ಒಂದು ದಿಶೆಯಲ್ಲಿ ಈ ಬೆಳೆ ಅತ್ಯುತ್ತಮವಾಗಿ ತಾಳೆ ಬೆಳೆಯಲ್ಲಿ ಬೆಳೀತದೆ. ಆಮೇಲೆ ಒಟ್ಟು ಎಲ್ಲ ಬೆಳೆಗಳಿಗೆ ಇರೋ ಹಾಗೆ ಇದಕ್ಕೂ ಕೂಡ ಚೆನ್ನಾಗಿ ನೀರು ಹಿಡಿದುಕೊಳ್ಳತಕ್ಕಂಥ ಮಣ್ಣಾಗಿರಬೇಕು, ಫಲವತ್ತತೆಯಿಂದ ಕೂಡಿರಬೇಕು, ಅದರ ಮಣ್ಣಿನ ಒಂದು ರಸಸಾರ 6.5 ನ್ಯೂಟ್ರಲ್ ಪಿ ಎಚ್ ಇರಬೇಕು, ಉಪ್ಪಿನ ಅಂಶ ಅಂದರೆ ECE ಏನು ಹೇಳ್ತೇವೆ 1.5 ಕಡಿಮೆ ಇರಬೇಕು. ಇಷ್ಟಿದ್ರೆ ಮಣ್ಣಿನ ಗುಣಧರ್ಮ ಅಂದರೆ ತಾಳೆ ಬೆಳೆ ಎಲ್ಲಿ ಬೆಳೀತಾರೋ ಅಲ್ಲಿ ಇದನ್ನು ಬೆಳೀಲಿಕ್ಕೆ ಸಾಧ್ಯ ಇದೆ. ಇದರಲ್ಲಿ 3 ಪ್ರಕಾರದ ತಳಿಗಳಿದೆ, ಕ್ರೈಲೋ, ಫಾರೆಸ್ಟಿರು ಮತ್ತು ಟಿನಿಟ್ಯಾರಿಯೋ ಅಂತೇಳಿ. ಆದರೆ ರೈತರಿಗೆ ಏನಾಗ್ತದೆ ಈ ನಮ್ಮ ಸಂಶೋಧನಾ ಕೇಂದ್ರಗಳಲ್ಲಿ ಅಥವಾ ವಿಶ್ವವಿದ್ಯಾಲಯಗಳಲ್ಲಿ ತಯಾರಿಸಿದ ಟ್ರಿನಿಟ್ಯಾರಿಯೋ ಸಸಿಗಳನ್ನು ಮಾತ್ರ ವಿತರಣೆ ಆಗ್ತದೆ. ಈ ಫಾರೆಸ್ಟಿರೋ, ಕ್ರೈಲೋ ಇದೆಲ್ಲ ಕೇವಲ ಕೇಳಲಿಕ್ಕೆ ಆಗ್ತದೆ. ಆದರೆ ಅತ್ಯುತ್ತಮ ಗುಣಮಟ್ಟದ ಕಾಯಿಗಳು ಕ್ರೈಲೋದಲ್ಲಿ ಸಿಗ್ತದೆ ಮತ್ತು ಉತ್ತಮ ಒಂದು ಹೊಂದಾಣಿಕೆ ನಿರೋಧಕ ಶಕ್ತಿ ಇರತಕ್ಕಂಥದ್ದು ಫಾರೆಸ್ಟಿರೋ ತಳಿಯಲ್ಲಿದೆ. ಈ ಎರಡರದ್ದು ಸೇರಿ ಸಂಕರಣ ತಳಿ ಏನಿದೆ ಇವುಗಳನ್ನು ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಕೆಲವು ಸಂಸ್ಥೆಗಳು ಈ ಸಸಿಗಳನ್ನು ತಯಾರು ಮಾಡ್ತಾರೆ, ಅವರೇ ಸಸಿಗಳನ್ನು ವಿತರಣೆ ಮಾಡ್ತಾರೆ. ಆ ಕಾರಣದಿಂದಾಗಿ ರೈತರಿಗೆ ಸಂಕರಣ ತಳಿಗಳು ಲಭ್ಯ ಆಗ್ತದೆ. ಈ ಕೋಕೋದಲ್ಲಿ F1 ಹೈಬ್ರಿಡ್ ತಳಿಗಳನ್ನು ಮಾತ್ರ ಉಪಯೋಗಿಸ್ತೇವೆ ನಾವು. ಅಂದರೆ ಈ ಪಾಲಿಕ್ಲೋನಲ್ ಗಾರ್ಡನ್ನಲ್ಲಿ ಸಸಿಗಳನ್ನು ತಯಾರು ಮಾಡ್ತಾರೆ, ಅಂದರೆ ಕಾಯಿಗಳನ್ನು ಬರಲಿಕ್ಕೆ ಬಿಟ್ಟು ನಂತರ ಅದರಿಂದ ಸಸಿಗಳನ್ನು ತಯಾರು ಮಾಡ್ತಾರೆ. F1 ಹೈಬ್ರಿಡನ್ನು ಯಾಕೆ ಉಪಯೋಗ ಮಾಡಬೇಕು, ನಾವು ಏನಾದರೂ ವೆಜಿಟೇಟಿವ್ ಅಥವಾ ಗ್ರಾಫ್ಟೆಡ್ ಕಸಿ ಕಟ್ಟಿದ್ದು ಅಥವಾ ಕಣ್ಣು ಕಟ್ಟಿದ್ದ ಸಸಿಗಳನ್ನು ಉಪಯೋಗ ಮಾಡಬಹುದಾ ಬೇಡ ಅಂತ ಪ್ರಶ್ನೆಗೆ ಉತ್ತರ ಅಂತಂದರೆ F1 ಹೈಬ್ರಿಡು ಒಂದು ವೈಜ್ಞಾನಿಕವಾಗಿ ತಯಾರಾಗಿರ್ತದೆ, ಅದರಿಂದಾಗಿ ಕ್ಷಿಪ್ರ ಇಳುವರಿ ತೀವ್ರವಾಗಿ ಅಥವಾ ಹೆಚ್ಚಿನ ಒಂದು ಇಳುವರಿ ಸಿಗ್ತದೆ. ಆಮೇಲೆ ಆ ಕೋಕೋ ಕಾಯಿಯ ಸಿಪ್ಪೆ ಬಹಳ ತೆಳುವಾಗಿರ್ತದೆ. ಆಮೇಲೆ ಪ್ರತಿ ಗಿಡದಿಂದ ಹೆಚ್ಚಿನ ಸಂಖ್ಯೆಯ ಕಾಯಿಗಳು ಲಭ್ಯ ಆಗ್ತದೆ. ಆಮೇಲೆ ಇದರಲ್ಲಿ ಹೈಬ್ರಿಡ್ಗಳನ್ನು ಉಪಯೋಗ ಮಾಡೋದ್ರಿಂದ ಏನಾಗ್ತದೆ ರಾಸಾಯನಿಕ ಮತ್ತು ಹಸಿರೆಲೆ ಗೊಬ್ಬರಗಳ ಪೂರ್ಣ ಪ್ರಮಾಣದ ಬಳಕೆ ಆಗ್ತದೆ, ಉತ್ತಮ ಪ್ರತಿಫಲ ದೊರೀಲಿಕ್ಕೆ ಸಾಧ್ಯ ಆಗ್ತದೆ. ಅದು ಅಲ್ಲದೆ F1 ಹೈಬ್ರಿಡ್ ಉಪಯೋಗಿಸೋದ್ರಿಂದ ಉತ್ತಮ ಸ್ವಾದ, ರುಚಿ ಮತ್ತು ಆರೋಮ ಕೋಕೋದಲ್ಲಿ ಅಥವಾ ಚಾಕ್ಲೇಟಲ್ಲಿ ಏನಂತಾರೆ ಉತ್ತಮವಾದ ಆರೋಮ ಇರಬೇಕು, ಸುವಾಸನೆ ಇರಬೇಕು. ಆ ಸುವಾಸನೆ F1 ತಳಿಯಲ್ಲಿ ಸಿಗ್ತದೆ. ಮತ್ತೆ ಈ F1 ತಳಿಗಳು ಕ್ರಿಮಿಕೀಟ, ರೋಗ ಬರದೇ ಇರೋ ಹಾಗೆ ಒಂದು ಹಾನಿಯನ್ನು ಎದುರಿಸತಕ್ಕಂಥ ಸಾಮರ್ಥ್ಯ ಹೊಂದಿರ್ತದೆ. ಅದು ಅಲ್ಲದೆ ಪ್ರತಿ ಕಾಯಿಯಲ್ಲಿ ಕನಿಷ್ಠ 45% ಬೀಜ ಇರುತ್ತದೆ F1 ತಳಿಯಲ್ಲಿ. ಆದರೆ ನೀವು ಅದೇ ತಳಿಗಳನ್ನು ಹಾಕಿದಾಗ ಅಷ್ಟೊಂದು ಬೀಜಗಳು ಬರೋದಿಲ್ಲ. ಆಮೇಲೆ ಇದನ್ನ ಯಾವಾಗ ನಾಟಿ ಮಾಡಬೇಕು, ಹೇಗೆ ಮಾಡಬೇಕು, ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಬೇಕಾದಲ್ಲಿ ಸಂಪರ್ಕಿಸಬಹುದು. ಇದರಲ್ಲಿ ಏನಂತಂದ್ರೆ, ಕಡಿಮೆ ಬೀಳುವ ಪ್ರದೇಶಗಳಲ್ಲಿ ಕೋಕೋವನ್ನ ಮೇ ಜೂನ್ ತಿಂಗಳಲ್ಲಿ ನಾಟಿ ಮಾಡಬೇಕು. ನಮ್ಮ ಪ್ರದೇಶಕ್ಕೆ ಮೇ ಮತ್ತು ಜೂನ್ ತಿಂಗಳು ಅತ್ಯುತ್ತಮ, ಮತ್ತು ಒಳ್ಳೆ ನೀರಾವರಿ ಇರುವ ತೋಟಗಳಲ್ಲಿ ವರ್ಷ ಪೂರ್ತಿ ಯಾವಾಗಲೂ ಕೂಡ ನಾಟಿ ಮಾಡಬಹುದು. ಉತ್ತಮ ನೆರಳಿರಬೇಕು ಮತ್ತು ಸಿಂಗಲ್ ಹೆಡ್ಜ್ ಸಿಸ್ಟಮ್ ಅಲ್ಲಿ ಮಾಡಿದಾಗ ವರ್ಷ ಪೂರ್ತಿ ಇದನ್ನ ನಾಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಈಗ ಕೇವಲ ನಾವು ತಾಳೆ ಬೆಳೆಯಲ್ಲಿ ಮಾತ್ರ ಇದರ ಮಾಹಿತಿ ಕೊಡಲಿಕ್ಕೆ ಬಯಸ್ತೇನೆ. ಇದರಲ್ಲಿ ಎರಡು ಪದ್ಧತಿ ಇದೆ, ಒಂದು ಡಬಲ್ ಹೆಡ್ಜ್ ಮತ್ತು ಸಿಂಗಲ್ ಹೆಡ್ಜ್ ಸಿಸ್ಟಮ್ ಅಂತ ಹೇಳಿ ಇರ್ತದೆ. ಇದರಲ್ಲಿ ಡಬಲ್ ಹೆಜ್ ಹಾಕಿದಾಗ ಬಹಳಷ್ಟು ಒಂದಕ್ಕೊಂದು ಬೆಳೆದು, ಅಂದ್ರೆ ನಮ್ಮ ಭಾಗದ ಮಣ್ಣು ಅತಿ ಫಲವತ್ತತೆ ಇರೋದ್ರಿಂದ ಬೇಗನೆ ಕೂಡ್ಕೊಳ್ತದೆ. ಆ ಒಂದು ದೃಷ್ಟಿಯಿಂದ ಇದರಲ್ಲಿ ಸಿಂಗಲ್ ಹೆಜ್ ಅಂದ್ರೆ ತಾಳೆ ಬೆಳೆ ಟ್ರಯಾಂಗುಲರ್ ಸಿಸ್ಟಮ್ ಅಲ್ಲಿ ಇರ್ತದೆ. ಎರಡು ತಾಳೆ ಗಿಡದ ಮಧ್ಯೆ ಒಂದು ಕೋಕೋ ಬರೋ ಹಾಗೆ ನಾಟಿ ಮಾಡಿದ್ರೆ ಅತ್ಯುತ್ತಮ ಇಳುವರಿಯನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಾರಂಭದಲ್ಲಿ ನಾವು ಈ ಗಿಡಗಳನ್ನ ಏಕಸಾಲ ಪದ್ಧತಿಯಲ್ಲೇ ನಾಟಿ ಮಾಡಬೇಕು. ಅಂದ್ರೆ ಗಿಡದಿಂದ ಗಿಡಕ್ಕೆ ಗರಿಷ್ಠ ಅಂದ್ರೆ 3 ಮೀಟರ್ 9 ಫೀಟ್ ಅಂತರ ಇಡಬೇಕು. ಇಲ್ಲ ಅಂತಂದ್ರೆ 9 ಫೀಟ್ ಅಂತರದಲ್ಲಿ ಬೆಳೆದಾಗ ಗಿಡದಿಂದ ಗಿಡಕ್ಕೆ ಅಂತರ ಇಟ್ಕೊಂಡಾಗ ಉತ್ತಮ ಇಳುವರಿಯನ್ನು ಪಡೀಲಿಕ್ಕೆ ಆಗ್ತದೆ. ಇನ್ನು ಎರಡು ಸಾಲಿನ ಪದ್ಧತಿ ಅಷ್ಟೊಂದು ನಾವು ರೆಕಮೆಂಡ್ ಮಾಡೋದಿಲ್ಲ, ಅದನ್ನ ಏಕ ಸಾಲಿನ ಪದ್ಧತಿನೇ ಸೂಕ್ತ ಅಂತ ಹೇಳಿ ನಮ್ಮಲ್ಲಿ ಕಂಡು ಬಂದಿದೆ. ಆಮೇಲೆ ಈ ನಾಟಿ ಮಾಡೋದಾದ್ರೆ ಮೇ ಜೂನ್ ನಲ್ಲಿ ನಾಟಿ ಮಾಡಬೇಕು. ಇದಕ್ಕೆ ಒಂದು ಸೂಕ್ತವಾದ ಗುಂಡಿಯನ್ನು ತೆಗೆದು ಅದಕ್ಕೆ ಕಾಂಪೋಸ್ಟ್ ಮೇಲ್ಮಣ್ಣಿನಿಂದ ತುಂಬಬೇಕು. ಸುಮಾರು 1 ಫೀಟಿನಷ್ಟು ಗುಂಡಿ ಆದ್ರೆ ಸಾಕು. ನಾಟಿ ಮಾಡುವಾಗ ಅದಕ್ಕೊಂದು ಆಧಾರ ಕೋಲು ಕೊಡಬೇಕು. ಊರುಗೋಲನ್ನು ಕೊಟ್ಟಾಗ ಬೆಳೆಯುವ ಹಂತದಲ್ಲಿ ಅದಕ್ಕೆ ಒಂದು ಸಪೋರ್ಟ್ ಆಗ್ತದೆ, ಗಾಳಿಯಿಂದ ಅದು ಯಾವುದೇ ಸಮಸ್ಯೆ ಆಗುವುದಿಲ್ಲ. ಆಮೇಲೆ ಇದಕ್ಕೆ ಗೊಬ್ಬರದ ಪ್ರಮಾಣ ಏನು ನಾವು ತಾಳೆ ಬೆಳೆ ಕೊಡ್ತಾ ಇರ್ತೇವೋ ಅದೇ ಸಾಕಾಗ್ತದೆ. ಆದರೂ ಕೂಡ ಅಂತರ ಬೆಳೆಯಾಗಿ ಇದನ್ನು ಬೆಳೆದಾಗ ಪ್ರಾರಂಭದ ಹಂತದಲ್ಲಿ, ಮೊದಲನೇ ಹಂತದಲ್ಲಿ ಯೂರಿಯಾ, ರಾಕ್ ಫಾಸ್ಫೇಟ್, ಮ್ಯೂರೇಟ್ ತಗೊಂಡ್ರೆ 72 ಗ್ರಾಮು 65 ಗ್ರಾಮು 77 ಗ್ರಾಮು ಮ್ಯೂರೇಟ್ ಆಫ್ ಪೊಟ್ಯಾಶ್ ಇದನ್ನು ಕೊಡಬೇಕಾಗ್ತದೆ. ಅಂದರೆ 3ನೇ ವರ್ಷದ ನಂತರ ಪ್ರತಿ ಕೋಕೋ ಗಿಡಕ್ಕೆ 220 ಗ್ರಾಮ್ ಯೂರಿಯಾ, 200 ಗ್ರಾಮ್ ರಾಕ್ ಫಾಸ್ಫೇಟು ಮತ್ತೆ 230 ಗ್ರಾಮ್ ಮ್ಯೂರೇಟ್ ಆಫ್ ಪೊಟ್ಯಾಶನ್ನ ಕೊಡಬೇಕು. ಈ ರೀತಿ ಕೊಡೋದ್ರಿಂದ ನಮಗೆ ಸಾಕಷ್ಟು, ಅಂದ್ರೆ ಪ್ರತಿ ಮರದಿಂದ ಸುಮಾರು 10-12 ಕಿಲೋಗ್ರಾಂನಷ್ಟು ತ್ಯಾಜ್ಯನೂ ಬರುತ್ತದೆ. ಮತ್ತೆ ಅದು ತನ್ನಷ್ಟಕ್ಕೆ ತಾನೇ ಸುಮಾರು 15-20 ಕೆಜಿಯಷ್ಟು ಸಾವಯವ ಪದಾರ್ಥ ಸಿಕ್ಕ ಹಾಗೆ ಆಗ್ತದೆ. ಆಮೇಲೆ ಈ ಗೊಬ್ಬರವನ್ನ ಯಾವಾಗ ಕೊಡಬೇಕು, ಹೇಗೆ ಕೊಡಬೇಕು ಅಂತಂದ್ರೆ, ಅರ್ಧದಷ್ಟು ರಸಗೊಬ್ಬರವನ್ನ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕೊಡಬೇಕು. ಇನ್ನು ಉಳಿದ ರಸಗೊಬ್ಬರವನ್ನು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಕೊಡಬೇಕು. ಹೆಚ್ಚಾಗಿ ಮಳೆಗಾಲದ ಮೊದಲು ಮತ್ತು ಮಳೆಗಾಲದ ನಂತರ ಕೊಡ್ತಾರೆ, ಆದರೆ ಇಲ್ಲಿ ಬೇಸಿಗೆಯಲ್ಲಿ ಕೊಡಬೇಕಾಗ್ತದೆ. ಯಾಕಂತಂದರೆ ಅವುಗಳ ಹೂ ಬಿಡುವಿಕೆ ಮತ್ತು ಕಾಯಿ ಕಚ್ಚುವಿಕೆ ಯಾವಾಗ ಗರಿಷ್ಠ ಇರ್ತದೆ ಅಂದರೆ, ನೀವು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಕೊಟ್ಟಾಗ ಮಾತ್ರ ಹೆಚ್ಚಿನ ಒಂದು ಆದಾಯ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಈ ಗಿಡದಿಂದ ಸುಮಾರು 15-75 ಸೆಂಟಿಮೀಟರ್ನಷ್ಟು ದೂರದವರೆಗೂ ಈ ಗೊಬ್ಬರಗಳನ್ನು ಹರಡಿ ಗಿಡದ ಸುತ್ತಲೂ ಮಿಶ್ರಣ ಮಾಡಬೇಕು. ಆಮೇಲೆ ಕೋಕೋ ಎಲೆಯಲ್ಲಿ ಸಾಕಷ್ಟು ಪ್ರಮಾಣದ ಒಂದು ಪೋಷಕಾಂಶಗಳು ಇರ್ತದೆ. ಉದಾಹರಣೆಗೆ ಈ ಆರ್ಗ್ಯಾನಿಕ್ ಕಾರ್ಬನ್ ಆಗಿರ್ಬೋದು, ಸಾರಜನಕ ಆಗಿರ್ಬೋದು, ರಂಜಕ, ಪೊಟ್ಯಾಶು, ಕಾಪರು, ಆಮೇಲೆ ಐರನ್, ಜಿಂಕ್, ಮ್ಯಾಂಗನೀಸ್, ಮಾಲಿಬ್ಡಿನಮ್ ಇದೆಲ್ಲವೂ ಇರೋದ್ರಿಂದ ಕೋಕೋ ಎಲೆ ತಾಳೆ ಬೆಳೆಗೆ ಅತ್ಯುತ್ತಮವಾದ ಒಂದು ಆಹಾರವಾಗಿ ಅಥವಾ ಸಾವಯವ ಪದಾರ್ಥವಾಗಿ ಉಪಯೋಗ ಆಗ್ತದೆ. ಆರ್ಗ್ಯಾನಿಕ್ ಕಾರ್ಬನ್ ಒಂದೇ ನಾವು ತಗೊಳ್ಳೋದಾದ್ರೆ ಸುಮಾರು 47% ಆರ್ಗ್ಯಾನಿಕ್ ಕಾರ್ಬನ್ ಕೋಕೋ ಎಲೆಯಲ್ಲಿ ಇರ್ತದೆ. ಆಮೇಲೆ ಇದು ಹೂ ಬಿಡುವಿಕೆ ಅಥವಾ ಗಿಡವನ್ನು ನಾವು ನೋಡಲಿಕ್ಕಾಗಿ ಕಾಂಡದ ಮೇಲೆ ಇದು ಹೂ ಬಿಡುತ್ತದೆ. ಕಾಲಿಫ್ಲೋರಸ್ ಬೀರಿಂಗ್ ಅಂತ ಹೇಳ್ತೇವೆ ನಾವು. ಇದರಲ್ಲಿ ಕಾಂಡ ಮತ್ತು ಬಲಿತ ಕೊಂಬೆಗಳ ಮೇಲೆ ಹೂ ಬಿಡುತ್ತದೆ. ಸುಮಾರು 1-5% ಹೂಗಳು ಮಾತ್ರ ಕಾಯಿಯಾಗಿ ಬೆಳೀತದೆ. ಸುಮಾರಷ್ಟು ಹೂ ಬಿಟ್ಟಿರ್ತದೆ, ಅದರಲ್ಲಿ 5% ಮಾತ್ರ ಕಾಯಿಯಾಗಿ ಕೊನೆಯ ಹಂತದವರೆಗೂ ಬೆಳೀತದೆ. ಸುಮಾರು 1 ಗಿಡದಿಂದ 1 ಲಕ್ಷದವರೆಗೂ ಹೂ ಬರ್ತದೆ. ಸುಮಾರು 10,000 ಕಾಯಿ ಕಚ್ಚುತ್ತದೆ. ಸುಮಾರು ಪ್ರತಿ ಗಿಡದಿಂದ ನಾವು 100-150 ಕಾಯಿಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಕೋಕೋ ಹೂ ಬಿಟ್ಟ ನಂತರ 5-6 ತಿಂಗಳ ನಂತರ ಕಾಯಿ ಕೊಯ್ಲಿಗೆ ಬರ್ತದೆ. ಈ ಹಸಿರು ಕಾಯಿಗಳು ಬೆಳೆದು ನಂತರ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಯಾವಾಗ ಈ ಹಸಿರು ಕಾಯಿಗಳು ಅವು ಪಾಡ್ಸ್ ಅಂತ ಹೇಳ್ತೇವೆ. ಕೋಕೋ ಪಾಡ್ ಯಾವಾಗ ಹಸಿರು ಬಣ್ಣದಿಂದ ಹಳದಿ ಬಣ್ಣಕ್ಕೆ ತಿರುಗಿತಾವೋ ಅವಾಗ ಕಾಯಿಗಳನ್ನ ಕೊಯ್ಲು ಮಾಡಬೇಕಾಗ್ತದೆ. ಆಮೇಲೆ ಕೆಲವು ಕಾಯಿಗಳು ಕೆಂಪು ಕಾಯಿಗಳು ಕೂಡ ಇರ್ತದೆ, ಅವು ಕಿತ್ತಳೆ ಬಣ್ಣವನ್ನು ಹೊಂದುತ್ತದೆ. ಒಂದು ಕಾಯಿಯಲ್ಲಿ ಕನಿಷ್ಠ ಒಂದು ಪಾಡಲ್ಲಿ ಕೋಕೋ ಪಾಡಲ್ಲಿ ಕನಿಷ್ಠ ಅಂದರೆ 30-45 ಬೀಜಗಳು ಇರುತ್ತದೆ. ಈ ಎಷ್ಟು ಬೀಜಗಳು ಇರ್ತದೋ ಅಂದರೆ 30 ದೊಡ್ಡ ಬೀಜ ಇರ್ತದೆ, 45 ಇದ್ರೆ ಸ್ವಲ್ಪ ಸಣ್ಣ ಪ್ರಮಾಣದ ಬೀಜ ಇರ್ತದೆ. ಸರಾಸರಿಯಾಗಿ 30-45 ಬೀಜ ಇರತಕ್ಕಂಥ ಕಾಯಿ ಉತ್ತಮ ಕಾಯಿ ಅಂತೇಳಿ ಹೇಳಬಹುದು. ಆಮೇಲೆ ಇದರಿಂದ ಸಾಕಷ್ಟು ಮಣ್ಣಿನ ಫಲವತ್ತತೆಗೆ ಅನುಕೂಲ ಆಗ್ತದೆ. ಆಮೇಲೆ ತಾಳೆ ಬೆಳೆಗೆ ಬಿಡ್ತಕ್ಕಂಥ ನೀರಾವರಿ ಕೋಕೋ ಬೆಳೆಗೆ ಸಾಕಾಗ್ತದೆ, ಆ ನೀರೇ ಸಾಕು ಗೊಬ್ಬರಗಳನ್ನು ಕೊಟ್ಟಾಗ. ಆಮೇಲೆ ಹಣ್ಣಾಗಲು ಈ ಕಾಯಿ ಯಾವಾಗ ನಾವು ಕೊಯ್ಲು ಮಾಡಬೇಕಂದ್ರೆ ಸುಮಾರು 140-160 ದಿನಗಳು ಬೇಕು. ಆಮೇಲೆ ಮುಖ್ಯ ಬೆಳೆ ಎರಡು ವರ್ಷದಲ್ಲಿ ಎರಡು ಸಲ, ನಾ ಈಗಾಗಲೇ ಗೊಬ್ಬರ ಹಾಕುವಾಗ ಹೇಳಿದೆ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ಫೆಬ್ರವರಿ ಮಾರ್ಚ್ ಅಂತ ಹೇಳಿ. ಅದೇ ತರ ಮುಖ್ಯ ಬೆಳೆ ಏಪ್ರಿಲ್ ಜೂನ್ ಮತ್ತು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಇರ್ತದೆ. ಸಾಧಾರಣವಾಗಿ ವರ್ಷ ಪೂರ್ತಿ ಬೆಳೆ ಇದ್ರೂ ಕೂಡ ಪ್ರಮುಖವಾಗಿ ಎರಡು ಸೀಸನ್ಗಳಲ್ಲಿ ಹೆಚ್ಚಿನ ಬೆಳೆ ಇರ್ತದೆ. ಹಣ್ಣಾದ ಕಾಯಿಗಳನ್ನ ನಾವು ಹೂ ಬಿಡುವ ಜಾಗಕ್ಕೆ ಪೆಟ್ಟಾಗದಂತೆ ಅಂದ್ರೆ ಈ ಕುಷನ್ಸ್ ಇದು ಕಾಂಡದ ಮೇಲೆ ಬಿಡ್ತಾ ಇರೋದ್ರಿಂದ ಎಲ್ಲಿ ಕಾಂಡದ ಮೇಲೆ ಹೂ ಆಗ್ತದೋ ಆ ಜಾಗಕ್ಕೆ ಕುಷನ್ಸ್ ಅಂತ ಹೇಳ್ತೇವೆ ನಾವು. ನೀವು ಏನಾದರೂ ಕಾಯಿಯನ್ನ ಕೀಳಿದ್ರೆ ಆ ಕುಷನ್ ಸಂಪೂರ್ಣವಾಗಿ ಕಿತ್ತು ಬರ್ತದೆ, ಅಂದರೆ ಮುಂದಿನ ವರ್ಷ ಆಗ್ತಕ್ಕಂಥ ಹೂಗಳು ಕೂಡ ಬಂದ್ಬಿಡ್ತದೆ. ಆ ಒಂದು ಕಾರಣಕ್ಕೆ ಕಾಯಿ ಆಗಿದ್ದನ್ನ ನಾವು ಕತ್ತರಿಯಿಂದ ಅಥವಾ ಸಿಕೇಚರಿಂದ ಅದನ್ನ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಯಾವುದೇ ರೀತಿಯಿಂದ ತೊಗಟೆ ಸುಲಿಯದ ಹಾಗೆ ಕಾಯಿಗಳನ್ನ ಕೊಯ್ಲು ಮಾಡಬೇಕು. ಕೊಯ್ಲು ಮಾಡಿದ ನಂತರ ಅವುಗಳಲ್ಲಿ ಕಾಯಿಗಳನ್ನು ನಾವು ವಿಂಗಡಣೆ ಮಾಡಬೇಕು. ಏನಾದರೂ ಕಾಯಿಗಳು ಹಾಳಾಗಿದ್ರೆ ರೋಗಗ್ರಸ್ತವಾಗಿದ್ರೆ ಆ ಹಣ್ಣುಗಳನ್ನು ಬೇರೆಯಾಗಿ ಇಡಬೇಕು. ನಂತರ ಎರಡು ದಿನ ಹಾಗೆ ಇಟ್ಟು ಆ ಕಾಯಿಗಳನ್ನು ಒಡಿಬೇಕು. ಒಡೆದ ಬೀಜಗಳನ್ನು ಬೇರ್ಪಡಿಸಬೇಕು. ಬೇರ್ಪಡಿಸಿದ ನಂತರ ನಾವು ಇದನ್ನ ನೇರವಾಗಿ ಬೇರ್ಪಡಿಸಿದ ಬೀಜಗಳನ್ನೇ ಮಾರುಕಟ್ಟೆಗೆ ಕಳಿಸಬಹುದು. ಇಲ್ಲ ಅಂತಂದ್ರೆ ನಾವು ಅದನ್ನ ಅಲ್ಲೇ ಸಂಸ್ಕರಣೆ ಮಾಡಬಹುದು. ಸಂಸ್ಕರಣೆ ಮಾಡೋದಂದ್ರೆ ಅವುಗಳನ್ನ ಫರ್ಮೆಂಟೇಷನ್ ಮಾಡೋದು ಅಂತ ಹೇಳ್ತೇವೆ, ಹುಳಿ ಬರಿಸುವಿಕೆ ಅಂತ ಹೇಳ್ತೇವೆ. ಫರ್ಮೆಂಟೇಷನ್ ಮಾಡಿ ನಂತರ ಒಣಗಿಸಿನೂ ಕೂಡ ಕೊಡಬಹುದು. ಇಲ್ಲವಾದಲ್ಲಿ ಈ ಫ್ರೆಶ್ ಕೋಕೋನ್ನ ಈಗಾಗಲೇ ಹಲವಾರು ಕಂಪನಿಗಳು ನಮ್ಮ ಬಾಗಲಕೋಟಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ನಮಗೂ ಕೂಡ ವಿಶ್ವವಿದ್ಯಾಲಯಕ್ಕೆ ಕಂಪನಿಗಳಿಂದ ಮತ್ತು ಈ ಡೈರೆಕ್ಟೊರೇಟ್ ಆಫ್ ಕ್ಯಾಶ್ಯೂನಟ್ ಅಂಡ್ ಕೋಕೋ ಡೆವಲಪ್ಮೆಂಟ್ ಇಂದ ಈಗಾಗಲೇ ಯೋಜನೆಗಳನ್ನು ಕೂಡ ಅನುಮೋದಿಸಿದ್ದಾರೆ. ಆ ಒಂದು ದಿಶೆಯಲ್ಲಿ ಈ ಒಂದು ಸಂಸ್ಥೆಗಳು ಕೂಡ ಈ ಫ್ರೆಶ್ ಬೀನ್ಸ್ ಅನ್ನ ಅಥವಾ ಫ್ರೆಶ್ ಬೀಜಗಳನ್ನ ಖರೀದಿ ಮಾಡೋ ಸಾಧ್ಯತೆ ಇದೆ. ಖರೀದಿದಾರರು ಬಂದೇ ಬರ್ತಾರೆ. ಬೆಳೆ ಇದ್ದಾಗ ಸಾಮಾನ್ಯವಾಗಿ ಖರೀದಿದಾರರು ತನ್ನಷ್ಟಕ್ಕೆ ತಾನೇ ಬರ್ತಾರೆ. ಯಾವುದೇ ರೀತಿ ಬೇಡಿಕೆಯಲ್ಲಿ ಅಥವಾ ಅದಕ್ಕೆ ಏನಾದರೂ ಮಾರುಕಟ್ಟೆ ಸಿಗ್ತದೋ ಇಲ್ಲೋ ಅನ್ನೋ ಅನುಮಾನ ಇರಬಾರದು. ಇದು ಅಲ್ಲದೆ ಈ ಬೆಳೆಯನ್ನ ಪ್ರಾರಂಭ ಮಾಡಿದಾಗ ಕೆಲವು ಅಂಶಗಳನ್ನ ಮತ್ತು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಗಿಡಗಳಿಗೆ ಆಕಾರ ಕೊಡೋದಾಗಿರ್ಬೋದು, ಅವುಗಳನ್ನು ಹೇಗೆ ಚಾಟ್ನಿ ಮಾಡಬೇಕು, ಇದನ್ನು ಕೂಡ ನೀವು ಒಂದು ವೇಳೆ ಪ್ರಾರಂಭ ಮಾಡ್ತೀನಿ ಅಂದಾಗ ನಾವು ಇದಕ್ಕೆ ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇದೆ. ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ನಂಬರ್ಗೆ ಕಾಲ್ ಮಾಡಬಹುದು, 9497506991. ಧನ್ಯವಾದಗಳು. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೋಕೋ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಔಷಧಿ ಸುಗಂಧ ದ್ರವ್ಯ ಬೆಳೆಗಳು ಪ್ಲಾಂಟೇಶನ್ ಹಾಗೂ ಸಾಂಬಾರು ಬೆಳೆಗಳ ವಿಭಾಗದ ಸಹಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ವಿಜಯಕುಮಾರ್ ನಾರಾಯಣ್ಪುರ್ ಅವರಿಂದ ಮಾಹಿತಿ ಕೇಳಿದಿರಿ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ.